ಸೊ ಹೀಗೆ ಮಾಡೋದ್ರಿಂದ ನಾವು ಈ ಸಮಸ್ಯೆಯನ್ನು ಕಡಿಮೆಗೊಳಿಸಬಹುದು. ಇಲ್ಲಿ ಸಮಸ್ಯೆ ಏನು ಬರ್ತಾ ಇದೆ ಮುಖ್ಯ ನಮಗೆ ಕೂಲಿ ಕಾರ್ಮಿಕ ಸಮಸ್ಯೆ. ಏನಪ್ಪ ಅಂದರೆ ಈಗ ಎಲ್ಲ ಬೆಳೆ ಒಂದೇ ಸರಿ ಕಟಾವು ಬಂದುಬಿಡುತ್ತೆ ಆ ಟೈಮಲ್ಲಿ. ಆ ಟೈಮಲ್ಲಿ ಏನಾಗುತ್ತದೆ, ಮೊದಲನೇದಾಗಿ ಫಸ್ಟ್ ಕೂಲಿ ಕಾರ್ಮಿಕರೇ ಸಿಗಲ್ಲ. ಈಗ ಸಿಕ್ಕರು ಅವರು ಆ ಒಂದು ಅವರು ಒಂದು ಕೇಳುವ ಒಂದು ದುಬಾರಿ ಒಂದು ವೆಚ್ಚ ಅದು ಕೂಡ ಜಾಸ್ತಿ ಆಗುತ್ತೆ. ಮತ್ತು ಇದರ ಜೊತೆಗೆ ನಮಗೆ ಒಂದು ಕೊರತೆ, ಈಗ ಉಪಕರಣಗಳ ಜ್ಞಾನದ ಕೊರತೆ ಕೂಡ ಇದೆ ಇವತ್ತು. ಈಗ ನಾವು ಬಹಳಷ್ಟು ರೈತರಿಗೆ ಗೊತ್ತಿಲ್ಲ, ಈಗ ಈಗ ಕೃಷಿ ತಂತ್ರಜ್ಞಾನದಲ್ಲಿ ಎಲ್ಲ ಒಂದು ಹಂತದಲ್ಲಿ ಕೂಡ ನಾವು ಈಗ ಉಪಕರಣಗಳ ಬಳಕೆ ನಾವು ಮಾಡಬಹುದು, ಅದನ್ನು ಬಳಕೆ ಮಾಡಿಕೊಂಡು ನಾವು ಈ ಸಮಸ್ಯೆಯನ್ನು ಕಡಿಮೆಗೊಳಿಸ್ಬೋದು. ಸೊ ಈ ಒಂದು ಜ್ಞಾನದ ಕೊರತೆ ಕೂಡ ನಮ್ಮ ರೈತರಲ್ಲಿದೆ. ಸೊ ಈ ಎಲ್ಲ ಒಂದು ಸಮಸ್ಯೆಯನ್ನು ಉಪಕರಣದ ಸಹಾಯದಿಂದ ನಾವು ಈಗಿನ ಒಂದು ಪರಿಸ್ಥಿತಿಯನ್ನು ನಾವು ನಿಭಾಯಿಸ್ಕೋಬಹುದು, ಕೃಷಿಯನ್ನು ಮುಂದುವರಿಸ್ಕೋಬಹುದು ಹಾಗೆ ಜೊತೆಗೆ ನಾವು ಹೆಚ್ಚಿನ ಒಂದು ಉತ್ಪಾದನೆ ಕೂಡ ಪಡೆಯಬಹುದು, ಗುಣಮಟ್ಟದ ಉತ್ಪನ್ನವನ್ನು ಪಡೆಯಬಹುದು. ಸೊ ಅಟ್ ಲಾಸ್ಟ್ ನಿಮಗೆ ಏನಪ್ಪ ಲಾಭನೂ ಕೂಡ ಪಡೆಯಬಹುದು. ಜೊತೆಗೆ ಈಗ ನಮ್ಮ ರೈತ ಬಾಂಧವರಿಗೆ ಬೇಕಾಗುವಂತ ಅತ್ಯಂತ ಮೂಲಭೂತವಾದ ಕೃಷಿ ಉಪಕರಣ ಅಂದ್ರೆ ಕುಡುಗೋಲು. ಸಾಮಾನ್ಯವಾಗಿ ಕುಡುಗೋಲನ್ನು ನಾವು ನಮ್ಮ ಬೆಳೆಗಳನ್ನು ಕೊಯ್ಲು ಮಾಡೋದಕ್ಕೆ, ಹುಲ್ಲು ಕೊಯ್ಯೋದಕ್ಕೆ, ಇಂಥದಕ್ಕೆಲ್ಲ ಬಳಸ್ತೀವಿ. ಹೌದು, ಈ ಒಂದು ಕುಡುಗೋಲಿನಲ್ಲಿ ಏನಾದರೂ ಸುಧಾರಿತ ಕುಡುಗೋಲುಗಳು ಏನಾದರೂ ಬಂದಿದ್ದಾವೆ? ಹೌದು, ಈಗ ನಿಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ರೈತರು ಅತಿ ಸಣ್ಣ ರೈತರು, ನಮ್ಮ ಭಾರತ ದೇಶದಲ್ಲಿ ಅತಿ ಸಣ್ಣ ರೈತರು ಅವರ ಜನಸಂಖ್ಯೆ ಹೆಚ್ಚು ಜಾಸ್ತಿ ಇದೆ. ಅವರಿಗೆ ಉಪಯೋಗ ಆಗುವ ಹಾಗೆ ಈಗ ಸುಧಾರಿತ ಕುಡುಗೋಲನ್ನು ಕೂಡ ಈಗ ಅಭಿವೃದ್ಧಿಪಡಿಸಲಾಗಿದೆ. ಅದನ್ನು ನಾವು ನವೀನ ಕುಡುಗೋಲು ಅಥವಾ ನವೀನ ಕುಡುಗೋಲು ಅಂತೀವಿ. ಹೊಸ ಕುಡುಗೋಲು ಇದು ಏನಪ್ಪ ಅಂದರೆ ನಿಮ್ಮ ಸಾಮಾನ್ಯ ಏನು ಕುರುಪಿ ಅಥವಾ ಕುಡುಗೋಲಿಗಿಂತ ತಾಂತ್ರಿಕವಾಗಿ ಒಂದು ಮಾಡಿಫೈ ಅಂದರೆ ವಿನ್ಯಾಸಗೊಳಿಸಲಾಗಿದೆ. ಹೇಗೆಂದರೆ ಇದು ಒಂದು ಕೈಚಾಲಿತ ಹಾಗೂ ಇದು ಒಂದು ಉಕ್ಕಿನದ ತಯಾರಿಸಲ್ಪಟ್ಟಿದೆ, ಅಂದರೆ ಒಂದು ಹೆಚ್ಚಿನ ಒಂದು ಬಾಳಿಕೆ ಬರುವಂಥದ್ದು. ಜೊತೆಗೆ ಸಾಮಾನ್ಯ ಕುಡುಗೋಲ್ಗಿಂತ ಇದು ಬೆಳೆಯನ್ನು ಅತ್ಯಂತ ತೀವ್ರವಾಗಿ ಹಾಗೂ ನಿರಾಯಾಸಾಗಿ ಕಟಾವು ಮಾಡಬಹುದು ಇದರಿಂದ ಸಹಾಯದಿಂದ. ಮತ್ತು ಇನ್ನೊಂದು ವಿಶೇಷತೆ ಈ ಕುಡುಗೋಲು ಅಂದರೆ ಏನಪ್ಪ ಅಂದರೆ ಇದು ನೀವು ಹೇಗೆ ಕಟಾವು ಮಾಡ್ತಾ ಹೋಗ್ತೀವೋ ಅದು ಆ ಕುಡುಗೋಲು ಅದು ಹರಿತಗೊಳ್ಳುತ್ತೆ ಅದ್ರ ಜೊತೆಗೆ ಮಸಿತಾ ಹೋಗುತ್ತೆ. ಹಾಗೆ ಈಗ ನೀವು ಸಾಮಾನ್ಯ ಕುರುಪಿಯನ್ನು ನಾವು ತಗೊಂಡೋಗಿ ಸಾಣಿಗಿಡಿದು ಅದನ್ನು ಮತ್ತೆ ನಾವು ಶಾರ್ಪ್ ಮಾಡಬೇಕಾಗುತ್ತೆ, ಆದರೆ ಈಗ ನವೀನ ಕುಡುಗೋಲು ಉಪಯೋಗ ಮಾಡೋದ್ರಿಂದ ನೀವು ಅದು ಸ್ವಹರಿತಗೊಳ್ಳುತ್ತದೆ, ಬಳಸ್ತಾ ಇನ್ನೂ ಹರಿತಾಗುತ್ತೆ. ಸೊ ಹಂಗಾಗಿ ನಾವು ಈ ಅದರಲ್ಲಿ ಈ ತರ ಸಮಸ್ಯೆ ಬರಲ್ಲ. ಹಾಗೆ ಮತ್ತೆ ಇದರಲ್ಲಿ ಸಂಶೋಧನೆ ಮಾಡಿರೋ ಪ್ರಕಾರ ನಮಗೆ ಈ ಒಂದು ಕುಡುಗೋಲು ಸಹಾಯದಿಂದ 32-40% ಹೆಚ್ಚು ಕ್ಷೇತ್ರವನ್ನು ನಾವು ಕಟಾವು ಮಾಡಬಹುದು. ಅಷ್ಟರ ಮಟ್ಟಿಗೆ ಕಾರ್ಯಕ್ಷಮತೆ ಉತ್ತಮವಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ರಾಗಿ, ಭತ್ತ, ಜೋಳ ಇವನ್ನೆಲ್ಲ ಬೆಳೆಯನ್ನು ನಾವು ಕಟಾವು ಮಾಡಬಹುದು. ಅಂದ್ರೆ ಅವುಗಳ ಒಂದು ಕಾಂಡ ದಪ್ಪ ಇರುತ್ತೆ, ಅದಕ್ಕೆಲ್ಲ ಬಳಸ್ಕೋಬಹುದು. ಮತ್ತೆ ಏನಪ್ಪಾ ಅಂದ್ರೆ ಇದಕ್ಕೆ ಒಂದು ದಿನಕ್ಕೆ ಒಬ್ಬ ಆಳು 10 ಗುಂಟೆ ಪ್ರದೇಶವನ್ನು ನಾವು ಕಟಾವು ಮಾಡಬಹುದು. ಮತ್ತೆ ಇದರ ದರ ಕೂಡ ಕಡಿಮೆ ಅಂತ ಹೇಳಬಹುದು ಅಂತಿದೆ. ಹೌದು, ಇದು ಬಹಳ ಅತಿ ಕಡಿಮೆ ದರದಲ್ಲಿ ಕೂಡ ಲಭ್ಯವಾಗಿದೆ. ಇನ್ನೊಂದು ನಮಗೆ ಬೇಕಾಗುವಂತ ಮುಖ್ಯವಾದ ಯಂತ್ರ ಅಂದ್ರೆ ಈ ಕಟಾವು ಯಂತ್ರ. ಈ ಕಟಾವು ಯಂತ್ರದಲ್ಲೂ ಏನಾದರೂ ಸುಧಾರಿತ ರೀತಿಯಾದಂತಹ ಉಪಕರಣಗಳು ಏನಾದರೂ ಇದಾವೆ? ಹೌದು, ಈಗ ನಾವು ಏನು ಹೇಳ್ತೀವಪ್ಪ, ಈಗ ಸುಧಾರಣೆ ಈಗ ನಮಗೆ ಈಗ ಯಂತ್ರೋಪಕರಣ ಕಡೆ ನಾವು ಹೆಚ್ಚಿನ ಒಂದು ಒಲವು ತೋರಿಸ್ಬೇಕಾಗುತ್ತೆ. ಅದರಲ್ಲಿ ನಾವು ಎರಡು ರೀತಿಯಾದ ಯಂತ್ರೋಪಕರಣ ಇದಾವೆ. ಅದರಲ್ಲಿ ಒಂದು ಪವರ್ ಟಿಲ್ಲರ್ ಚಾಲಿತ ಅಂತೀವಿ, ಇದು ಒಂದು ಕಡಿಮೆ ಸಾಮರ್ಥ್ಯ ಉಳ್ಳ. ಮತ್ತೆ ಇನ್ನೊಂದು ಟ್ರ್ಯಾಕ್ಟರ್ ಚಾಲಿತ ಅಂತೀವಿ, ಅಂದ್ರೆ ಈಗ ಪವರ್ ಟಿಲ್ಲರ್ಕ್ಕಿಂತ ಒಂದು ಹೆಚ್ಚಿನ ಒಂದು ಸಾಮರ್ಥ್ಯ ಉಳ್ಳ ಯಂತ್ರೋಪಕರಣ ಇದು. ಈಗ ಪವರ್ ಟಿಲ್ಲರ್ ಚಾಲಿತ ಯಂತ್ರೋಪಕರಣ ಅಥವಾ ಕಟಾವು ಯಂತ್ರ ಈಗ ಬಹಳ ಹೆಚ್ಚಿನ ಒಂದು ಚಾಲ್ತಿಯಲ್ಲಿದೆ. ಈ ಯಂತ್ರೋಪಕರಣ ಸಹಾಯದಿಂದ ನಾವು ರಾಗಿ ಮತ್ತು ಭತ್ತವನ್ನು ಕಟಾವು ಮಾಡಲು ಬಳಸಬಹುದು. ಜೊತೆಗೆ ಸಾಮಾನ್ಯವಾಗಿ ರೈತರು ಹೇಳ್ತಾರೆ ಈಗ ಈ ಇದರಿಂದ ನಮಗೆ ಹುಲ್ಲು ಸಿಗಲ್ಲ ಅಂತ, ಆದರೆ ಈ ಒಂದು ಪ್ರಾಬ್ಲಮ್ ನಾವು ಈ ಒಂದು ಕಟಾವು ಯಂತ್ರದಿಂದ ಕಡಿಮೆಗೊಳಿಸಬಹುದು, ಅಂದರೆ ನಿವಾರಿಸ್ಕೋಬಹುದು. ಅಂದರೆ ಈ ಯಂತ್ರ ಸಹಾಯದಿಂದ ನಾವು ಅಂದರೆ ಈ ಯಂತ್ರದಿಂದ ಒಂದು ಭೂಮಿಯ ಮೇಲಿಂದ 3 ಇಂಚ್ ಮೇಲೆ ಇದು ರಾಗಿ ಕಟಾವು ಮಾಡಿ ಮತ್ತೆ ಪಕ್ಕಕ್ಕೆ ಜೋಡಿಸುತ್ತೆ. ಅಂದರೆ ಮತ್ತೆ ನಿಮಗೆ ಬೇರೆ ಒಂದು ಸಮಸ್ಯೆ ಬರಲ್ಲ, ನಾವು ಪಕ್ಕಕ್ಕೆ ಜೋಡಿಸೋದ್ರಿಂದ ನಾವು ಒಂದೇ ಸಮಾನ ಇದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಮೆದೆ ಹಾಕ್ಬೋದು. ಇದರ ಒಂದು ಕಾರ್ಯಕ್ಷಮತೆ ಬಗ್ಗೆ ಮಾತಾಡಬೇಕಂದ್ರೆ ಇದು 1 ಗಂಟೆಗೆ ಸುಮಾರು 20 ಗುಂಟೆ ಪ್ರದೇಶ, ಅಂದರೆ ಒಂದು 1/2 ಎಕರೆ ಪ್ರದೇಶವನ್ನು ನಾವು ಇದರಲ್ಲಿ ಕಟಾವು ಮಾಡಬಹುದು. ಈಗ ಇದರಲ್ಲ ಒಂದು ಇದರ ಮೊತ್ತದ ಬಗ್ಗೆ ಅಂದರೆ ಇದರ ಒಂದು ಬೆಲೆ ಬಗ್ಗೆ ಮಾತಾಡಬೇಕಂದ್ರೆ ಇದು ಸಬ್ಸಿಡಿ ದರದಲ್ಲಿ ಕೂಡ ಲಭ್ಯವಾಗಿದೆ ಕೃಷಿ ಇಲಾಖೆಯಲ್ಲಿ. ಅಥವಾ ದರ ನೀವು ಖರೀದಿ ಮಾಡೋದು ಬೇಡ ಅಂದ್ರೂ ಈ ಒಂದು ಯಂತ್ರವನ್ನು ಬಾಡಿಗೆ ಸೇವಾ ಆಧಾರಿತ ಕೇಂದ್ರಗಳಂತ ಸ್ಥಾಪಿಸಲಾಗಿದೆ ಅಂತ ಕೇಂದ್ರಗಳು ಅಂತ ಮಾಡಿದ್ದಾರೆ ಈಗ. ಹೌದು ಹೌದು, ಇದನ್ನ ಕೃಷಿ ಇಲಾಖೆ ಮತ್ತು SKDRDP ಇವರ ವತಿಯಿಂದ ಬಾಡಿಗೆ ಸೇವಾ ಆಧಾರಿತ ಬಾಡಿಗೆ ಕೇಂದ್ರಗಳಂತ ಅಭಿವೃದ್ಧಿಪಡಿಸಲಾಗಿದೆ. ಇವು ಎಲ್ಲ ಒಂದು ತಾಲೂಕು ಮಟ್ಟದಲ್ಲಿ ಕೂಡ ಇವತ್ತು ಹೋಬಳಿ ಮಟ್ಟದಲ್ಲೂ ಸ್ಥಾಪನೆ ಆಗ್ತಾ ಇದಾವೆ. ಇಲ್ಲಿ ಈ ಯಂತ್ರೋಪಕರಣಗಳನ್ನು ಕೂಡ ಒಂದು ಕಡಿಮೆ ದರದಲ್ಲಿ ನಮಗೆ ಬಾಡಿಗೆ ಆಧಾರಿತ ಬೆಲೆಯಲ್ಲಿ ಕೂಡ ಇದು ಲಭ್ಯವಾಗಿದೆ. ಅಂದ್ರೆ ಇದರಿಂದ ನಾವು ವೆಚ್ಚವನ್ನು ಕೂಡ ಸಾಕಷ್ಟು ತಗ್ಗಿಸ್ಕೋಬಹುದು ಈ ಕೂಲಿ ಕೆಲಸಗಾರರ ಮೇಲೆ. ಹೌದು. ಈಗ ನೋಡಿ, ಸಾಮಾನ್ಯವಾಗಿ ರಾಗಿ ಕಟಾವು ಮಾಡೋಕ್ಕೆ ಎಷ್ಟು ನಾವು ಬೆಲೆ ಕೊಡ್ತೀವೋ ಅದಕ್ಕಿಂತ ಸರಿ ಸುಮಾರು 80% ಅಷ್ಟು ವೆಸ್ಟ್ ನಾವು ಕಡಿಮೆಗೊಳಿಸಬಹುದು. ನೀವು ಅಂದಾಜು ಹಚ್ಚಿ ನಾವು ಎಷ್ಟು ನಾವು ದುಡ್ಡು ಇಲ್ಲಿಂದ ಉಳಿಸಬಹುದು ಅಂತ. ಅಂದ್ರೆ ಇದು ಪವರ್ ಟಿಲ್ಲರ್ ಆಧಾರಿತ ಕಟಾವು ಯಂತ್ರ. ಹೌದು. ಇನ್ನು ಟ್ರ್ಯಾಕ್ಟರ್ ಚಾಲಿತ ಕಟಾವು ಯಂತ್ರ ಏನಾದರೂ ಇದೆಯೇ? ಇದು ಟ್ರ್ಯಾಕ್ಟರ್ ಚಾಲಿತ ಯಂತ್ರ ಹೆಚ್ಚು ಒಂದು ಪ್ರಸಿದ್ಧಿಯಾಗಿಲ್ಲ ನಮ್ಮ. ಇದು ಒಂದು ಸಾಮಾನ್ಯವಾಗಿ ಉತ್ತರ ಭಾಗದ ಉತ್ತರ ಭಾರತ ದೇಶದಲ್ಲಿ ಹೆಚ್ಚು ಚಾಲ್ತಿಯಲ್ಲಿದೆ. ಹರಿಯಾಣ ಆ ಕಡೆ ಚಾಲ್ತಿಯಲ್ಲಿದೆ. ಹಿಂದಿನ ವರ್ಷದಲ್ಲಿ ಬಹಳ ಉಪಯೋಗ ಆಗ್ತಿತ್ತು, ಆದ್ರೆ ಈಗ ಪವರ್ ಟಿಲ್ಲರ್ ಚಾಲಿತ ಬಂದಿದ್ದರಿಂದ ಇದರ ಒಂದು ಉಪಯೋಗ ಕಡಿಮೆ ಆಗಿದೆ. ಇದರ ಒಂದು ವಿಶೇಷತೆ ಬಗ್ಗೆ ಮಾತಾಡಬೇಕಂದ್ರೆ, ಈ ಯಂತ್ರ ಒಂದು 25-35 HP ಟ್ರ್ಯಾಕ್ಟರ್ ಜೊತೆಗೆ ಇದನ್ನ ಬಳಸ್ಕೋಬಹುದು. ಇದರಲ್ಲಿ ಪವರ್ ಟಿಲ್ಲರ್ ಕಂಪೇರ್ ಮಾಡಿದ್ರೆ ಒಂದು ಆಲ್ಮೋಸ್ಟ್ ಆಲ್ ಒಂದು 8-10 ಎಕರೆ. ಈಗ ನಾವು ಪವರ್ ಟಿಲ್ಲರ್ ಚಾಲಿತದಲ್ಲಿ ನಾವು ಏನಿಲ್ಲಂದ್ರೂ ಮಿನಿಮಮ್ ಒಂದು 3-4 ಎಕರೆ ಮಾಡಬಹುದು. ಆದರೆ ಇದರಲ್ಲಿ ಅದಕ್ಕಿಂತ ಸ್ವಲ್ಪ ಡಬಲ್ ಆಗಿ ಮಾಡಬಹುದು. ಅಂದರೆ 8-10 ಎಕರೆ ಪ್ರದೇಶವನ್ನು ನಾವು ಇದರಲ್ಲಿ ಕಟಾವು ಮಾಡಬಹುದು. ಈ ಯಂತ್ರವು ಕೂಡ ರಾಗಿ, ಗೋಧಿ ಹಾಗೂ ಭತ್ತವನ್ನು ಕಟಾವು ಮಾಡಲು ಬಳಸಬಹುದು. ಅಂದರೆ ನಾವು ಮುಖ್ಯವಾಗಿ ಹೆಚ್ಚು ಇವತ್ತು ಈ ಒಂದು ಪವರ್ ಟಿಲ್ಲರ್ ಆಧಾರಿತ ಕಟಾವು ಯಂತ್ರಕ್ಕಿಂತ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಇನ್ನು ಮುಖ್ಯವಾಗಿ ನಮ್ಮ ರೈತರಿಗೆ ಇನ್ನೊಂದು ಸಮಸ್ಯೆ ಅಂದರೆ ಈ ಕಳೆ ತೆಗೆಯುವಂಥದ್ದು. ಹೌದು. ಈ ಕಳೆ ಕೊಚ್ಚುವಂಥ ಮತ್ತು ಈ ಕಟಾವು ಮಾಡುವಂಥ ಯಂತ್ರ ಏನಾದರೂ ಇದೆಯೇ? ಈಗ ಮಲ್ಟಿಪರ್ಪಸ್ ಅಂದರೆ ಬಹುಪಯೋಗಿ ಅಂತ. ಈಗ ರೈತರು ಪವರ್ ಟಿಲ್ಲರ್ ಚಾಲಿತ ಅಥವಾ ರಾಗಿ ಕಟಾವು ಯಂತ್ರ ಬೇರೆ ಉಪಯೋಗ ಮಾಡಲಿಲ್ಲದ್ರೂ ಈಗ ಕಳೆ ಕೊಚ್ಚುವ ಯಂತ್ರಗಳಿದ್ದಾವೆ. ಅವು ಸಾಮಾನ್ಯವಾಗಿ 1.8 HP 4 HP ಈ ದಿನ ಮಾರ್ಕೆಟಲ್ಲಿ ಲಭ್ಯವಾಗಿದೆ. ಈ ಯಂತ್ರ ಸಹಾಯದಿಂದ ನಾವು ಕಳೆ ಕೊಚ್ಚುವುದಲ್ಲದೆ ನಾವು ಭತ್ತವನ್ನು ಕಟಾವು ಮಾಡುವುದು. ಇದರಲ್ಲಿ ಹೆಚ್ಚಿನ ಒಂದು ಬೆಳೆ ನಾವು ಕಟಾವು ಮಾಡೋಕ್ಕಾಗಲ್ಲ, ಆದರೆ ಭತ್ತವನ್ನು ನಾವು ಬಹಳ ಸಲೀಸಾಗಿ ಈ ಕಳೆ ಕೊಚ್ಚುವ ಯಂತ್ರದಿಂದ ಕಟಾವು ಮಾಡಬಹುದು. ಹಾಗೆ ಇದರಲ್ಲಿ ಏನು ಬ್ಲೇಡ್ ಅಥವಾ ಬೇರೆ ಒಂದು ಬ್ಲೇಡ್ ಜೋಡಣೆಯಿಂದ ನಾವು ಮೇವಿನ ಜೋಳ ಕೂಡ ನಾವು ಕಟಾವು ಮಾಡಲು ಬಳಸಬಹುದು. ಅಂದರೆ ಇದು ಕೈಚಾಲಿತನೇ? ಇದು ಕೈಚಾಲಿತ. ಇದನ್ನು ನಾವು ಹೆಗಲ ಮೇಲೆ ಹಾಕ್ಕೊಂಡು ಇದನ್ನು ಆಪರೇಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಶ್ರಮ ಆಗ್ಬೋದು, ಕಡಿಮೆ ಬೇರೆ ಒಂದು ಯಂತ್ರ ಕಂಪೇರ್ ಮಾಡಿದ್ರೆ ಒಂದು ಕೈ ಹೆಗಲ ಮೇಲಿಂದ ನಾವು ಆಪರೇಟ್ ಮಾಡಬೇಕಾಗುತ್ತೆ. ಸೊ ಈ ಯಂತ್ರದ ಸಹಾಯ ಕೂಡ ನಾವು ಕಳೆ ಒಂದು ಕಟಾವು ಮಾಡಲು ಪಡೆಯಬಹುದು. ಇದರಲ್ಲಿ ಒಂದು ದಿನಕ್ಕೆ 1 ಎಕರೆ ಪ್ರದೇಶವನ್ನು ನಾವು ಕಟಾವು ಮಾಡಬಹುದು. ಇದು ಮುಖ್ಯವಾಗಿ ಈ ಕೈಚಾಲಿತ ಕಳೆ ಕೊಚ್ಚುವ ಮತ್ತು ಕಟಾವು ಮಾಡುವ ಯಂತ್ರ. ಹೌದು. ಇನ್ನು ಮುಖ್ಯವಾಗಿ ಕಟಾವು ಮಾಡಿದಾದ್ಮೇಲೆ ಈ ಮೆದೆ ಕಟ್ಟೋದು ಕೂಡ ಒಂದು ಸಮಸ್ಯೆ ಇದೆ ನಮ್ಮ ರೈತರಿಗೆ, ಅದಕ್ಕೂ ಸಾಕಷ್ಟು ಕೆಲಸಗಾರರ ಅವಶ್ಯಕತೆ ಬೀಳುತ್ತೆ. ಈ ಒಂದು ಸಮಸ್ಯೆಯನ್ನು ಪರಿಹರಿಸುವಂಥ ಯಂತ್ರ ಏನಾದರೂ ಇದೆಯೇ? ಈಗ ಮುಂದುವರಿದು ಈಗ ಸಾಮಾನ್ಯವಾಗಿ ಕಟಾವು ಆದಮೇಲೆ ಅದನ್ನು ಒಂದು ಹೊರೆ ಅಥವಾ ಮೆದೆ ಏನಂತೀವಿ ಅದನ್ನು ಕಟ್ಟಬೇಕಾಗುತ್ತೆ. ಅದಕ್ಕೆ ರೈತರು ಮತ್ತೆ ಎಕ್ಸ್ಟ್ರಾ ಒಂದು 2-3 ಲೇಬರ್ಸ್ ತಗೊಂಡು ಆ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಈಗ ಮುಖ್ಯವಾಗಿ ಮೊದಲೇ ಈಗ ಕಟಾವು ಮಾಡೋಕ್ಕೆ ನಮಗೆ ಲೇಬರ್ ಸಿಗ್ತಾ ಇಲ್ಲ ಅಂದರೆ ಈಗ ಹೊರೆ ಕಟ್ಟಕ್ಕೆ ಮತ್ತೆ ಎಕ್ಸ್ಟ್ರಾ ಲೇಬರ್ನ ತಗೋಬೇಕಾಗುತ್ತೆ. ಈ ಒಂದು ಸಮಸ್ಯೆ ಕಡಿಮೆ ಮಾಡೋದಕ್ಕೋಸ್ಕರ ಈಗ ಮಲ್ಟಿಪರ್ಪಸ್ ಅಂದರೆ ಈಗ ರೀಪರ್ ಕಮ್ ಬೈಂಡರ್ ಅಂತ ಇದೆ ಮಾರುಕಟ್ಟೆಯಲ್ಲಿ. ಅಂದರೆ ಇದು ಕಟಾವು ಮಾಡುವುದಲ್ಲದೆ ಹೊರೆಯನ್ನು ಕಟ್ಟುತ್ತೆ, ಮೆದೆಯನ್ನು ಕಟ್ಟುತ್ತೆ. ಅಂದರೆ ನಿಮಗೆ ಆ ಒಂದು ಕೆಲಸ ಒಂದು 2 ಕೂಲಿ ಆಳುಗಳ ಕೆಲಸ ಇದೆ, ಇಲ್ಲಿ ನಮಗೆ ಕಡಿಮೆ ಆಯಿತು. ಅಂದರೆ ನಾವು ಸಲೀಸಾಗಿ ಈ ಮೆದೆಯನ್ನು ಒಂದು ಕಡೆ ಸಾಗಣೆ ಮಾಡ್ಕೊಬಹುದು. ಇದು ಏನಿಲ್ಲ ಅಂದ್ರೆ ಒಂದು 12-15 kg ತೂಕ ಇರುವ ಒಂದು ಮೆದೆಗಳನ್ನು ಆರಾಮಾಗಿ ಕಟಾವು ಮಾಡಿ ಕಟ್ಟುತ್ತೆ. ಇದರ ಕ್ಷೇತ್ರ ಸಾಮರ್ಥ್ಯದ ಬಗ್ಗೆ ಮಾತಾಡಬೇಕಂದ್ರೆ ಇದು ಕೂಡ ಒಂದು ಪ್ರತಿ ಗಂಟೆಗೆ 1 ಎಕರೆ ಪ್ರದೇಶದಲ್ಲಿ ನಾವು ಕಟಾವು ಮಾಡಿ ಮೆದೆ ಕಟ್ಟಬಹುದು. ಅಂದ್ರೆ ಬೇರೆ ಬೇರೆ ಬೆಳೆಗಳಲ್ಲೂ ಬಳಸ್ಕೋಬಹುದು ಇದನ್ನ. ಇದು ಕೂಡ ನಿಮಗೆ ರಾಗಿ ಭತ್ತ ಬೆಳೆಗೆ ಹೆಚ್ಚು ಸೂಕ್ತ, ಗೋಧಿ ಹಾಗೂ ಈ ಬೆಳೆಗಳು ಹೆಚ್ಚು ಸೂಕ್ತ, ಮತ್ತೆ ಬಾಡಿಗೆ ಆಧಾರಿತ ಬೆಲೆಯಲ್ಲೂ ಕೂಡ ಈ ಯಂತ್ರ ಲಭ್ಯವಾಗಿದೆ. ಅಂದ್ರೆ ಈಗ ಬಾಡಿಗೆ ಆಧಾರಿತ ಕೇಂದ್ರಗಳನ್ನ ಪ್ರಾರಂಭ ಮಾಡಿದರೆ ಅಲ್ಲೂ ಕೂಡ ಇದು ಲಭ್ಯವಾಗುತ್ತೆ. ಹೌದು. ಇನ್ನೊಂದು ಈ ಸಂಯೋಜಿತ ಕಟಾವು ಯಂತ್ರ ಅಂತ ನಾವು ಕೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈಗ ಕಟಾವು ಆದ ತಕ್ಷಣ ಮುಖ್ಯವಾಗಿ ಇಮ್ಮಿಡಿಯೇಟ್ಲಿ ನಾವು ಒಕ್ಕಣೆ ಮಾಡಬೇಕಾಗುತ್ತೆ ಯಾವುದೇ ಬೆಳೆ, ಅದರ ಶುದ್ಧೀಕರಣ ಅಥವಾ ಒಕ್ಕಣೆ ಮಾಡೋದು ಒಂದು ಒಂದು ಅದು ಕಂಟಿನ್ಯೂ ಹಂತ. ಅಂದರೆ ಒಂದೇ ಹಂತದಲ್ಲಿ ನಾವು ಮಾಡಿ ಮುಗಿಸಿದ್ರೆ ಬಹಳ ಉಪಯೋಗ. ಹೌದು. ಈ ಹಂತದಲ್ಲಿ ನಾವು ಈಗ ರೈತರು ಕಟಾವು ಮಾಡಿಬಿಡ್ತೀವಿ ಮತ್ತು ಆಮೇಲೆ ಮೆದೆ ಹಾಕಿದ ಮೇಲೆ ಸ್ವಲ್ಪ ಬಹಳಷ್ಟು ದಿನ ನಾವು ಅದರಲ್ಲಿ ಹೆಚ್ಚಿನ ಒಂದು ಅವಕಾಶ ಕೊಟ್ಟಾದಮೇಲೆ ನಮಗೆ ಹೆಚ್ಚಿನ ಒಂದು ಲಾಸಸ್ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಇದರಲ್ಲಿ ಕಂಬೈನ್ಡ್ ಹಾರ್ವೆಸ್ಟರ್ ಅಂತ ಒಂದು ದೊಡ್ಡ ಯಂತ್ರ, ಈ ಯಂತ್ರವನ್ನು ಸಾಮಾನ್ಯವಾಗಿ ಪಂಜಾಬ್ ಆ ಕಡೆ ಹರಿಯಾಣ ಈ ಪ್ರದೇಶದಲ್ಲಿ ಹೆಚ್ಚು ಉಪಯೋಗ ಮಾಡ್ತಾರೆ. ಹೆಚ್ಚು ಪ್ರದೇಶದಲ್ಲಿ ಬೆಳೆಯುವಂತ ಒಂದು ಬೆಳೆಗಳಲ್ಲಿ ಈ ಯಂತ್ರವನ್ನು ಉಪಯೋಗ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ಮೂರು ಚಟುವಟಿಕೆ ಘಟಕಗಳನ್ನು ನಾವು ಒಂದೇ ಒಂದು ಯಂತ್ರದ ಮುಖಾಂತರ ಮಾಡಬಹುದು. ಏನಪ್ಪ ಅಂದ್ರೆ, ಒಂದು ಕಟಾವು ಮಾಡುವುದು, ಜೊತೆಗೆ ಒಕ್ಕಣೆ ಮಾಡುವುದು, ಮತ್ತೆ ಧಾನ್ಯವನ್ನು ಶುದ್ಧೀಕರಣ ಮಾಡುವುದು. ತೂರದಂತೀವಲ್ಲ ಅದು. ಈ ಒಂದು ಚಟುವಟಿಕೆಯನ್ನು ನಾವು ಒಂದೇ ಹಂತದಲ್ಲಿ ಯಂತ್ರದಿಂದ ಫಸ್ಟ್ ಕಟಾವ್ ಆಗಿ ಆಮೇಲೆ ಅದರ ಒಂದು ಬೆಲ್ಟ್ನ ಸಹಾಯದಿಂದ ತೆನೆ ಸಮೇತ ಅದು ಒಕ್ಕಣೆ ಹಂತಕ್ಕೆ ತಲುಪಿ ಅಲ್ಲಿ ತೆನೆ ಮತ್ತು ಕಾಳು ಬೇರ್ಪಡೆಯಾಗಿ ಮತ್ತೆ ಅದರಲ್ಲಿರುವ ಜರಡಿಯ ಸಹಾಯದಿಂದ ಅದು ಶುದ್ಧೀಕರಣ ಆಗಿ ನಿಮಗೆ ಒಂದು ಶುದ್ಧವಾದ ಒಂದು ಬೆಳೆ ನಾವು ಸಿಗುತ್ತೆ. ಕಾಳುಗಳು ಸಿಗುತ್ತೆ. ಈ ರೀತಿ ಇದು ಮುಖ್ಯವಾಗಿ ಹೆಚ್ಚೆಚ್ಚು ಪ್ರದೇಶದಲ್ಲಿ ಬೆಳೆದಾಗ ಹೆಚ್ಚಿನ ಪ್ರದೇಶದಲ್ಲಿ ಈ ಉಪಕರಣ ಉಪಯೋಗ ಮಾಡಬಹುದು. ಇದು ಸ್ವಲ್ಪ ವೆಚ್ಚದಾಯಕ ಅಂತ ಹೇಳಬಹುದಾ? ಹೌದು, ಇದು ಬಹಳ ಹೆಚ್ಚಿನ ಒಂದು ವೆಚ್ಚ ತಗಲುತ್ತೆ ಇದರಲ್ಲಿ. ಇದು ಮುಂದುವರೆದು ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಮುಂದುವರೆದು ನಮ್ಮ ಒಂದು ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇದು ಒಂದು ಬಾಡಿಗೆ ಆಧಾರದಲ್ಲಿ ಲಭ್ಯವಾಗಬಹುದು. ಇನ್ನೊಂದು ನಮ್ಮ ರಾಜ್ಯದ ಮುಖ್ಯವಾದ ಎಣ್ಣೆಕಾಳು ಬೆಳೆ ಅಂದರೆ ನೆಲಗಡಲೆ. ಹೌದು, ನೆಲಗಡಲೆನಲ್ಲಿ ಹೆಚ್ಚು ಒಂದು ಕಾರ್ಮಿಕರನ್ನು ಬಯಸುವಂಥ ಕೆಲಸ ಅಂದರೆ ಆ ನೆಲಗಡಲೆಯನ್ನು ಕೀಳುವಂಥದ್ದು. ಹೌದು, ಆಮೇಲೆ ಬಿಡಿಸೋದು. ಹೌದು, ಇದಕ್ಕೆ ಏನಾದರೂ ಸುಧಾರಿತ ಯಂತ್ರಗಳಿದ್ದಾವೆಯೇ? ಯಾವುದೇ ಒಂದು ರೂಟ್ ಕ್ರಾಪ್ ಅಂತೀವಿ ಅಂದರೆ ಬೇರಿನಲ್ಲಿ ಬರುವ ಬೆಳೆಗಳನ್ನು ನಾವು ಕಂಪೇರ್ ಮಾಡಿದ್ರೆ ಇದರ ಒಂದು ಕಟಾವು ಸಾಮಾನ್ಯ ಬೇರೆ ಒಂದು ಬೆಳೆಗಳಿಗಿಂತ ಇದು ಕಷ್ಟ. ಈಗ ನಾವು ರಾಗಿ ಭತ್ತವನ್ನು ಸಲೀಸಕ್ಕೆ ಕಟಾವು ಮಾಡಬಹುದು, ಆದರೆ ಈಗ ನೆಲಗಡಲೆ, ನಿಮ್ಮ ಈರುಳ್ಳಿ ಇರಲಿ, ಶುಂಠಿ ಇರಲಿ, ಇಂಥ ಬೆಳೆಗಳಿಗೆ ಬಹಳ ಹೆಚ್ಚಿನ ಒಂದು ಸುಧಾರಣೆ ಬೇಕಾಗುತ್ತೆ. ಒಂದು ಹೆಚ್ಚಿನ ಒಂದು ಹೆಚ್ಚಿನ ಕಾರ್ಯಕ್ಷಮತೆ ಉಳ್ಳ ಯಂತ್ರ ಬೇಕಾಗುತ್ತೆ. ಮುಖ್ಯವಾಗಿ ಈಗ ನೆಲಗಡಲೆ ಬಗ್ಗೆ ಮಾತಾಡಬೇಕಂದ್ರೆ ಇದಕ್ಕೆ ಗ್ರೌಂಡ್ನಟ್ ಡಿಗ್ಗರ್ ಅಂತ ಯಂತ್ರವನ್ನೇ ಅಭಿವೃದ್ಧಿಪಡಿಸಲಾಗಿದೆ. ಇದು ಹಸಿಕಾಯಿ ಕೀಳುವ ಯಂತ್ರ. ಇದರಲ್ಲಿ ಸಾಂಪ್ರದಾಯಿಕವಾಗಿ ಏನು ಹಸಿಕಾಯಿನ ನಾವು 10-15 ಆಳುಗಳನ್ನು ಉಪಯೋಗ ಮಾಡ್ತೀವಿ ಒಂದು ಎಕರೆ ಪ್ರದೇಶಕ್ಕೆ. ಆದರೆ ಇದರ ಸಹಾಯದಿಂದ ನಾವು ಈ ಯಂತ್ರ ಸಹಾಯದಿಂದ 2-3 ಆಳದ ಸಹಾಯದಿಂದ ನಾವು ಒಂದೇ ದಿನಕ್ಕೆ 8-10 ಎಕರೆ ಪ್ರದೇಶವನ್ನು ಕೀಳಬಹುದು. ಇನ್ನೊಂದು ವಿಶೇಷತೆ ಈ ಯಂತ್ರದ ಏನಪ್ಪ ಅಂದರೆ ಈ ಕಾಳುಗಳಿಗೆ ಹೆಚ್ಚಿನ ಹಾನಿ ಆಗದಂತೆ ಈ ಯಂತ್ರವು ಕಟಾವು ಮಾಡುತ್ತೆ. ಯಾಕಂದರೆ ಈಗ ನಮಗೆ ಈಗ ಬೇರೆ ಭತ್ತ ರಾಗಿಯಲ್ಲಿ ಏನು 10% ಏನು ಲಾಸ್ ಆದರೆ ಕಾಣಲ್ಲ, ಆದರೆ ಅದೇ ಲಾಸ್ ನಮ್ಮ ಒಂದು ಅಂದರೆ ಶೇಂಗಾ ಇರಲಿ ಅಥವಾ ಶುಂಠಿ ಅದರಲ್ಲಿ ಏನಾದ್ರು ಲಾಸ್ ಆದರೆ ನಮಗೆ ಇದರ ವ್ಯತ್ಯಾಸ ಬಹಳ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ಇಂಜುರಿ ಅಂತೀವಿ, ಏನು ಬೆಳೆಯನ್ನು ಹಾನಿ ಆಗದಂತೆ ಒಂದು ನಾವು ಗಮನ ಕೊಡಬೇಕಾಗುತ್ತೆ. ಸೊ ಈ ಯಂತ್ರ ಸಹಾಯದಿಂದ ನಾವು ಆ ಕಾರ್ಯವನ್ನು ನಿರ್ವಹಣೆ ಮಾಡಬಹುದು. ಅಂದರೆ ಇದು ಮುಖ್ಯವಾಗಿ ಕೊಕ್ಕೆ ಸಹಾಯದಿಂದ ಕೆಲಸ ಮಾಡುತ್ತೆ. ಹೌದು, ಇದರ ಒಂದು ಮೆಕ್ಯಾನಿಸಮ್ ಬಗ್ಗೆ ಮಾತಾಡಬೇಕಂದ್ರೆ ಹೇಗೆ ಕೆಲಸ ಮಾಡುತ್ತಪ್ಪ ಅಂದರೆ ಇದರಲ್ಲಿ ಒಂದು ಫಸ್ಟ್ ಫ್ರಂಟಲ್ಲಿ ಒಂದು ಬ್ಲೇಡ್ ಕೊಟ್ಟಿರ್ತಾರೆ, ಅದರ ಹಿಂದಿನ ಭಾಗದಲ್ಲಿ ಎಲ್ಲ ಆಕಾರದ ಕೊಕ್ಕೆಗಳಿಗೆ ಕೊಟ್ಟಿರ್ತಾರೆ. ಆ ಬ್ಲೇಡ್ ಸಹಾಯದಿಂದ ಶೇಂಗಾ ಬುಡ ಸಮೇತ ಮೇಲಕ್ಕೆ ಬರುತ್ತೆ. ಆ ಏನು ಕೊಕ್ಕೆಗಳು ಇದಾವ ಅದರ ಕೊಕ್ಕೆಗಳ ಸಹಾಯದಿಂದ ಬೀಜ ಮತ್ತು ಕಾಯಿಗಳು ಬೇರ್ಪಟ್ಟು ಒಂದು ಕಡೆ ಮೆದೆ ಹಾಕುತ್ತೆ. ಓಹೋ, ಅಂದರೆ ಒಂದು ಸಸ್ಯ ಮತ್ತು ಕಾಯಿಗಳು ಬೇರ್ಪಡೆ ಆಗುತ್ತೆ. ಓಹೋ, ಆಮೇಲೆ ಸಸ್ಯ ಭಾಗ ಬೇರ್ಕಡೆ, ಆಮೇಲೆ ನಾವು ಇದನ್ನು ಆಮೇಲೆ ಇದನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಕಾಳು ಬಿಡಿಸೋಕ್ಕೆ ಉಪಯೋಗ ಮಾಡಬಹುದು. ಕಾಯಿಗಳನ್ನು ಕೂಡ ಇದು ಬಿಡಿಸುತ್ತೆ. ಆಮೇಲೆ ನಾವು ಬೀಜ ಪ್ರತ್ಯೇಕ ಮಾಡ್ಕೋಬೇಕು, ಬೀಜ ಪ್ರತ್ಯೇಕ ಮಾಡ್ಕೋಬೇಕಾಗುತ್ತೆ ಇದಕ್ಕೆ. ಅದಕ್ಕೂ ಏನಾದರೂ ಸುಧಾರಿತ ಉಪಕರಣ ಇದೆಯೇ? ಈ ಸಿಪ್ಪೆ ಸುಲಿಯ ಯಂತ್ರ ಅಂತಾರೆ. ಸೋಯಿಂಗ್ ಟೈಮಲ್ಲಿ ಒಂದು ಬಿತ್ತನೆ ಸಮಯದಲ್ಲಿ ಕಾಳುಗಳು ನಾವು ಯಾವಾಗಲೂ ರೆಡಿ ಇರಬೇಕು. ಆ ಟೈಮಲ್ಲಿ ನಾವು ಬೀಜ ಇಮಿಡಿಯೇಟ್ಲಿ ಸೋಯಿಂಗ್ ಮಾಡಬೇಕಾಗುತ್ತೆ ಶೇಂಗಾ. ಆ ಟೈಮಲ್ಲಿ ನಾವು ಕಾಳುಗಳು ರೆಡಿ ಆಗಿಲ್ಲ ಅಂದರೆ ನಮಗೆ ಆ ತೇವ ಸಿಗೋದಿಲ್ಲ, ಹಾಗೆ ನಾವು ಮುಂದೋಡಬೇಕಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು ಸುಧಾರಿತ ಸಿಪ್ಪೆ ಸುಲಿಯುವ ಸಾಧನ ಅಂತೀವಿ, ಅಂದರೆ ಗ್ರೌಂಡ್ ಡಿಕಾಟಿಕೇಟರ್ ಅಂತ. ಇದು ಕೂಡ ಒಂದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಲವಳ ಇದು ಅಭಿವೃದ್ಧಿಪಡಿಸಲಾಗಿದೆ. ಇದು ಯಂತ್ರಚಾಲಿತ ಉಪಕರಣ. ಸೊ ಇದರಲ್ಲಿ ಡ್ರಮ್ ಹಾಗೂ ಕೊಂಡಿಯನ್ನು ಕೊಟ್ಟಿರ್ತೀವಿ ಈ ಯಂತ್ರದಲ್ಲಿ. ಆ ಕೊಂಡಿಯ ಸಹಾಯದಿಂದ ಅದು ಒಂದು ತಿರುಗೋ ಒಂದು ಮೂಮೆಂಟಿಂದ, ಡ್ರಮ್ ತಿರುಗೋ ಮೂಮೆಂಟಿಂದ ಕಾಯಿ ಮತ್ತು ನಿಮ್ಮ ಒಂದು ಸಿಪ್ಪೆಯನ್ನು ಅದು ಬೇರ್ಪಡಿಸುತ್ತೆ. ಅಲ್ಲಿ ಘರ್ಷಣೆಯಾಗಿ ಬೀಜಗಳು ಮತ್ತೆ ಸಿಪ್ಪೆ ಬೇರ್ಪಡೆ ಆಗುತ್ತೆ. ಇನ್ನೊಂದು ಅಂಶ ಮುಖ್ಯವಾಗಿ ಇಲ್ಲಿ ಗಮನ ಏನು ಇಡಬೇಕಂದ್ರೆ, ನಾವು ಏನು ಕಾಯಿನ ಉಪಯೋಗ ಮಾಡ್ತೀವೋ ಅದು ಸ್ವಲ್ಪ ತೇವಾಂಶ ಇರಬೇಕು. ಪೂರ್ತಿ ಡ್ರೈ ಆಗಿಬಿಟ್ಟಿದ್ರೆ ಆ ಕಾಯಿ ನಮಗೆ ಹೆಚ್ಚಿನ ಒಂದು ಒಡೆಯೋ ಸಾಧ್ಯ ಜಾಸ್ತಿ ಇರುತ್ತೆ, ಒಳಕುಗಳು ಜಾಸ್ತಿ ಬರುತ್ತೆ. ಸೊ ಅದನ್ನು ನಾವು ಮತ್ತಿರುಗ ಉಪಯೋಗ ಮಾಡೋಕ್ಕೂ ಆಗೋದಿಲ್ಲ, ಅದನ್ನು ನಾವು ಇವತ್ತು ಗಮನ ಹರಿಸಬೇಕು. ಸ್ವಲ್ಪ ಮಟ್ಟಿಗೆ ತೇವಾಂಶ ಇರಬೇಕು, ಸ್ವಲ್ಪ ಮಟ್ಟಿಗೆ ತೇವಾಂಶ ಇರಬೇಕು. ನಾವು ಏನು ಸಂಶೋಧನೆ ಪ್ರಕಾರ ನೆಡ್ತೀವಿ ಅಂದರೆ 16-18% ಅಂತೀವಿ, ಆದರೆ ಸ್ವಲ್ಪ ಮಟ್ಟಿಗೆ ತೇವಾಂಶ ಇರಬೇಕಾಗುತ್ತೆ. ಇದರ ಕಾರ್ಯಕ್ಷಮತೆ ಬಗ್ಗೆ ಮಾತಾಡಬೇಕಂದ್ರೆ ಇದು ಗಂಟೆಗೆ 40-50 kg ಕಾಯನ್ನು ಬಿಡಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಓಹೋ ಅಂದರೆ ಸಾಕಷ್ಟು ವೇಗವಾಗಿ ಕೆಲಸ ಮಾಡುತ್ತೆ. ಹೌದು, ವೇಗವಾಗಿ ಕೆಲಸ ಮಾಡುತ್ತೆ. ಇನ್ನು ಈ ಮುಸ್ಕಿನ ಜೋಳ ಮತ್ತು ಸೂರ್ಯಕಾಂತಿನಲ್ಲಿ ತೆನೆಯಿಂದ ಕಾಳು ಬಿಡಿಸೋದು, ಹೌದು, ಅದು ಕೂಡ ಬಹಳ ಮುಖ್ಯವಾದಂಥ ಒಂದು ಕೆಲಸನೇ. ಮತ್ತು ನಮ್ಮ ರೈತ ಬಾಂಧವರಿಗೆ ಹೆಚ್ಚು ಕೆಲಸಗಾರರನ್ನು ಬಯಸುವಂಥ ಒಂದು ಕೆಲಸ ಅದು. ಹೌದು, ಇದಕ್ಕೆ ಏನಾದರೂ ಸುಧಾರಿತ ಯಂತ್ರ ಇದೆಯೇ? ಹೌದು, ಇದಕ್ಕೆ 2-in-1 ಸಂಸ್ಕರಣೆ ಯಂತ್ರ ಅಂತ ಒಂದು ಅಭಿವೃದ್ಧಿಪಡಿಸಲಾಗಿದೆ. ಈ ಯಂತ್ರ ಸಣ್ಣ ಮತ್ತು ಮಾಧ್ಯಮ ಗಾತ್ರ ರೈತರಿಗೆ ಬಹಳ ಉಪಯೋಗವಾದದ್ದು. ಇದು ಕೇವಲ ಒಂದು ಕಾಲ್ HP ಅಂದರೆ 0.25 HP ಮೋಟಾರ್ ಸಹಾಯದಿಂದ ಮತ್ತು ಸಿಂಗಲ್ ಫೇಸ್ ಕರೆಂಟಿಂದ ಇದು ಕಾರ್ಯನಿರ್ವಹಿಸುತ್ತೆ. ಇದರಲ್ಲಿ ಏಕಕಾಲಕ್ಕೆ ಮುಸ್ಕಿನ ಜೋಳ ಹಾಗೂ ಸೂರ್ಯಕಾಂತಿಯನ್ನು ನಾವು ಬೇರ್ಪಡಿಸಬಹುದು ಏಕಕಾಲಕ್ಕೆ. ಏನಪ್ಪಾ ಅಂದರೆ ಮುಸ್ಕಿನ ಜೋಳ ಸೆಪ್ರೇಟ್ ಆಗಂಗಿಲ್ಲ ಮತ್ತು ಸೂರ್ಯಕಾಂತಿ ಆಗಂಗಿಲ್ಲ, ಒಂದೇ ಮಿಷಿನಲ್ಲಿ ನಾವು ಎರಡು ಕ್ರಾಪ್ ಅಂದರೆ ಮುಸ್ಕಿನ ಜೋಳ ಸೂರ್ಯಕಾಂತಿ ಒಂದೇ ಆಪರೇಷನಲ್ಲಿ ಮಾಡಬಹುದು. ಇದರ ಸಾಮರ್ಥ್ಯ ಗಂಟೆಗೆ 100 kg ಅಂದರೆ 100 kg ಅಷ್ಟು, ಒಂದು ಕ್ವಿಂಟಲ್ ಧಾನ್ಯವನ್ನು ನಾವು ಪಡ್ಕೋಬಹುದು. ಇದನ್ನು ತಿಳ್ಕೊಂಡ್ರೆ ಇನ್ಯಾವ ಸುಧಾರಿತ ಯಂತ್ರ ಇದೆ? ಇದರ ಜೊತೆಗೆ ಮತ್ತೆ ಮುಂದುವರೆದು 3-in-1 ಅಂತ ಇದೆ. 3-in-1 ಈಗ 2-in-1 ಅಲ್ಲಿ ನಮಗೆ ಮುಸ್ಕಿನ ಜೋಳ ಮತ್ತು ಸೂರ್ಯಕಾಂತಿ ಯೂಸ್ ಆಗುತ್ತೆ ಮಾಡಬಹುದು, ಆದರೆ ಈಗ 3-in-1 ಸಂಸ್ಕರಣೆ ಯಂತ್ರದಲ್ಲಿ ಜೊತೆಗೆ ನಾವು ಕಡಲೆಕಾಯಿ ಕೂಡ ಇದರಲ್ಲಿ ಉಪಯೋಗ ಮಾಡಬಹುದು. ಅಂದ್ರೆ ಕಡಲೆಕಾಯಿ ಬಿಡಿಸೋದು, ಕಡಲೆಕಾಯಿ ಬಿಡಿಸೋದು. ಅಂದ್ರೆ ಈಗ ನಾವು ಕಡಲೆಕಾಯಿಗೆ ನಾವು ಯಂತ್ರ ಚಾಲಿತ ಅದಕ್ಕೆ ಸೆಪ್ರೇಟ್ ಇದೆ, ಅದು ಉಪಯೋಗ ಮಾಡಬಹುದು. ಇಲ್ಲದೆ ನಮಗೆ ಅತಿ ಸಣ್ಣ ರೈತರು ಈಗ ಯಾರು ಅಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಈಗ ಸಣ್ಣ ಪ್ರಮಾಣದಲ್ಲಿ ಈ ಯಂತ್ರ ಉಪಯೋಗ ಆಗುತ್ತೆ. ಇನ್ನು ಈ ಒಕ್ಕಣೆ ಕೂಡ ಬಹಳ ಮುಖ್ಯವಾದಂಥ ಒಂದು ಕೃಷಿ ಕೆಲಸ ಅಂತ ಹೇಳ್ಬೋದು. ಹೌದು, ಇದಕ್ಕೆ ಸಂಬಂಧಪಟ್ಟ ಯಂತ್ರ ಏನಾದರೂ ಇದೆಯೇ? ಸ್ಟಾರ್ಟಿಂಗಲ್ಲಿ ಹೇಳಿದೆ ಈಗ ಒಕ್ಕಣೆ ಅಂತ ಇದೆಯಲ್ಲ, ಇದನ್ನು ರೈತರು ಬಹಳಷ್ಟು ಹೆಚ್ಚಿನ ಒಂದು ಗಮನ ಕೊಡೋದಿಲ್ಲ. ಈಗ ಒಕ್ಕಣೆ ಸಾಮಾನ್ಯವಾಗಿ ಏನು ಬೆಳೆ ಕಟಾವಾದ ತಕ್ಷಣ ಇಮಿಡಿಯೇಟ್ಲಿ ಅವರು ಒಕ್ಕಣೆಗೆ ಕಲ್ಲು ಅಥವಾ ಏನೋ ಅವ್ರ ಕಣದಲ್ಲಿ ಕಲ್ಲು ಹಾಯಿಸ್ತಾರೆ, ಅದರಿಂದ ಮಾಡ್ತಾರೆ. ಅಥವಾ ಈಗ ಬಹಳಷ್ಟು ರೈತರು ರೋಡಿಗೆ ಹಾಕ್ಬಿಡ್ತಾರೆ, ಅದು ಬಹಳ ಅವೈಜ್ಞಾನಿಕ ಮತ್ತೆ ತಪ್ಪು. ಮತ್ತೆ ಇದು ನಮ್ಮ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳಬಹುದು, ಮುಂದುವರೆದು ಅಪಘಾತಗಳಿಗೂ ಕಾರಣ. ಹೌದು ಹೌದು, ಬಹಳ. ಇದರಲ್ಲಿ ಇದರಿಂದ ಮೋಟರ್ ಮತ್ತೆ ಯಾವುದೇ ಗಾಡಿಗಳು ಸ್ಕಿಡ್ ಆಗುವ ಸಾಧ್ಯ ಜಾಸ್ತಿ ಇರುತ್ತೆ, ಇದರಿಂದ ಅಪಘಾತ ಆಗುವ ಸಾಧ್ಯ ಜಾಸ್ತಿ ಇರುತ್ತೆ. ಸೊ ಈ ಒಂದು ಇದರಲ್ಲಿ ಇದು ಒಂದು ನಾವು ರೈತರು ಗಮನ ಕೊಡಬೇಕು, ಈ ತರ ಮಾಡಬಾರದು ಒಕ್ಕಣೆಯನ್ನು. ಇದಕ್ಕೆ ಮಾರುಕಟ್ಟೆಯಲ್ಲಿ ಬಹುಬೆಳೆ ಒಕ್ಕಣೆ ಯಂತ್ರಗಳು ಕೂಡ ಲಭ್ಯವಾಗಿದೆ ಇವತ್ತು. ಅಂದರೆ ಈ ಒಂದು ಯಂತ್ರದಲ್ಲಿ ಸುಮಾರು 15 ವಿವಿಧ ಬೆಳೆಗಳನ್ನು ನಾವು ಒಕ್ಕಣೆ ಮಾಡಬಹುದು. ಇದು ಮಲ್ಟಿ ಕ್ರಾಪ್ ಥ್ರೆಷರ್ ಅಂತ ಅಂದೀವಿ ಇಂಗ್ಲೀಷಲ್ಲಿ, ಬೇರೆ ಬೇರೆ ಬೆಳೆಗಳನ್ನು. ಇದು ಟ್ರ್ಯಾಕ್ಟರ್ ಚಾಲಿತ ಯಂತ್ರ, ಟ್ರ್ಯಾಕ್ಟರ್ನ ಹಿಂದೆ ಭಾಗದಲ್ಲಿ PTO ಅಂತೀವಿ, ಆ PTO ಇಂದ ಶಕ್ತಿಯಿಂದ ಪಡೆದುಕೊಂಡು ಈ ಯಂತ್ರವನ್ನು ನಾವು ಬಳಸ್ಕೋಬಹುದು. ನಾನು ಹೇಳಿದಾಗ ಇದರಲ್ಲಿ ಮುಖ್ಯವಾಗಿ 15 ರೀತಿಯ ಬೆಳೆಗಳು ಅಂದರೆ ಮೆಕ್ಕೆಜೋಳ, ಸೂರ್ಯಕಾಂತಿ, ಭತ್ತ, ನಿಮಗೆ ಕೋರಿಯಾಂಡರ್, ಮತ್ತೆ ಧನಿಯಾ, ನವಣೆ, ಎಲ್ಲ ತೃಣಧಾನ್ಯಗಳು ಬರ್ತವೆ. ನವಣೆ ಅಂದರೆ ಬರೀ ನವಣೆ ಅಲ್ಲ, ಎಲ್ಲ ತೃಣಧಾನ್ಯಗಳು ಅದರಲ್ಲಿ. ಮತ್ತೆ ರಾಗಿ, ತೊಗರಿ, ಶೇಂಗಾ, ಬಿಳಿಜೋಳ, ಅಲಸಂದೆ ಹಾಗೂ ಇತರೆ ಬೆಳೆಗಳನ್ನು ನಾವು ಒಂದೇ ಹಂತದಲ್ಲಿ ಅಂದರೆ ನಾವು ಹಂತದಲ್ಲಿ ಒಕ್ಕಣೆ ಮಾಡಬಹುದು. ಇದಕ್ಕೆ ಅಟ್ಯಾಚ್ಮೆಂಟ್ಸ್ ಬರ್ತವೆ ಈಗ ಸ್ವಲ್ಪ, ಈಗ ಯಾವ್ಯಾವ ಒಂದೊಂದು ಬೆಳೆ ಒಂದೊಂದು ಗಾತ್ರ ಇರ್ತವೆ, ಆ ಗಾತ್ರಕ್ಕೆ ಮುಖಾಂತರ ನಾವು ಇದರಲ್ಲಿ ಸೀವ್ಸ್ ಅಂತೀವಿ ಅಥವಾ ಜರಡಿಯನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ, ಅಥವಾ ಡ್ರಮ್, ಅದರಲ್ಲಿ ಡ್ರಮ್ ಇರುತ್ತೆ, ಆ ಡ್ರಮ್ಮನ್ನು ನಾವು ಆ ಗಾತ್ರಕ್ಕೆ ಅನುಸಾರ ನಾವು ಚೇಂಜ್ ಮಾಡಬೇಕಾಗುತ್ತೆ. ಇದು ಮುಖ್ಯವಾಗಿ ಬಹುಬೆಳೆ ಒಕ್ಕಣೆ ಯಂತ್ರ. ಇನ್ನು ನಾವು ತೋಟದ ಬೆಳೆಗಳನ್ನು ಕೂಡ ಇವತ್ತು ಬೆಳೀತಾ ಇದ್ದೀವಿ, ವಿಶೇಷವಾಗಿ ತೋಟದ ಬೆಳೆಗಳಲ್ಲಿ ನಾವು ಈ ಕಾಯಿಗಳನ್ನು ಕೀಳಬೇಕಾಗತ್ತೆ, ಹಣ್ಣು ಕಾಯಿಗಳನ್ನು. ಇದಕ್ಕೇನಾದರೂ ಸುಧಾರಿತ ಯಂತ್ರಗಳಿದ್ದಾವೆ? ಸೊ ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಮುಖ್ಯವಾಗಿ ಮಾವಿನ ಕಾಯಿ ಇದೆಯಲ್ಲ, ಮಾವಿನಕಾಯಿ ಕಟಾವು ಮಾಡೋದು ಸ್ವಲ್ಪ ಕಷ್ಟ. ಈಗ ಹೆಂಗೋ ಈಗ ಇನ್ನೊಂದು 2-3 ತಿಂಗಳಲ್ಲಿ ಕಟಾವುಗೆ ಪ್ರಾರಂಭ ಆಗುತ್ತೆ. ಆ ಟೈಮಲ್ಲಿ ರೈತರು ಸಾಮಾನ್ಯವಾಗಿ ಕೈಯಿಂದ ಕಟಾವು ಮಾಡ್ತಾರೆ. ಈ ಕಟಾವು ಇದೆಯಲ್ಲ ಸ್ವಲ್ಪ ಅವೈಜ್ಞಾನಿಕ ಅಂತೀನಿ, ಯಾಕಂದ್ರೆ ಇದರಲ್ಲಿ ನಾವು ತೊಟ್ಟಿದೆಯಲ್ಲ ಅದನ್ನು ಬಿಟ್ಟು ನಾವು ಕಟಾವು ಮಾಡಿಬಿಡ್ತೀವಿ. ಸೊ ಅದರಲ್ಲಿ ಹಾಲು ಇದೆಯಲ್ಲ, ಆ ಹಾಲು ಏನಾದರೂ ಕಾಯಿಗೆ ಮೇಲೆ ಬಿದ್ದಾಗ ಅಲ್ಲಿ ಕಾಯಿ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಏನಂತೀವಿ ಅಂದ್ರೆ ಒಂದು ವೈಜ್ಞಾನಿಕವಾಗಿ ಏನಪ್ಪಾ ಅಂದ್ರೆ ಒಂದು ಮಿನಿಮಮ್ ಒಂದು ಒಂದೂವರೆಯಿಂದ ಒಂದು ಇಂಚ್ ಅಂದ್ರೆ ಒಂದೂವರೆ ಇಂಚ್ ತೊಟ್ಟು ಬಿಟ್ಟು ಕಟಾವು ಮಾಡಿದ್ರೆ ಬಹಳ ಒಳ್ಳೇದು ಕಾಯಿಗೆ, ಕೊಯ್ಲೋತ್ತರ ಮುಂಜೆ ಉಪಯೋಗಗಳಿಗೆ ಬಹಳ ಉಪಯೋಗ ಆಗುತ್ತೆ. ಸೊ ಇದಕ್ಕೆ ಈ ಒಂದು ಸಮಸ್ಯೆಯು ಕೂಡ ಈ ದಿನ ಮಾವಿನ ಕಾಯಿ ಕೀಳುವ ಸಾಧನ ಕೂಡ ಲಭ್ಯವಾಗಿದೆ. ಅಂದ್ರೆ ಅದನ್ನ ಹೇಗೆ ಬಳಸ್ಕೋಬಹುದು ಅಂತ? ಹೌದು, ಇದು ಮಾವಿನಕಾಯಿ ಅಥವಾ ಇದರಲ್ಲಿ ಮಾವಿನಕಾಯಿನೂ ಮಾಡಬಹುದು, ಜೊತೆಗೆ ಸಪೋರ್ಟ್ ಅನ್ನು ಕೂಡ ಕಾಯಿನೂ ಕೀಳಬಹುದು. ಇದು ಒಂದು ಸುರಕ್ಷಿತ ಮತ್ತೆ ಬಹಳ ಸುಲಭವಾಗಿ ಒಂದು ಆಪರೇಟ್ ಮಾಡೋ ಸುಲಭವಾಗಿ ಒಂದು ಯೂಸ್ ಮಾಡುವ ಒಂದು ಸಾಧನ. ಇದರಲ್ಲಿ ಹೆಚ್ಚಿನ ಒಂದು ಹಾನಿ ಆಗಲ್ಲ ಯಾವುದೇ ಒಂದು ಕಾಯಿ ಅಥವಾ ಇದಕ್ಕೆ ಒಂದು ಫ್ರೂಟ್ಗೆ. ಇದರ ಮೆಕಾನಿಸಮ್ ಅಂದ್ರೆ ಯಾವ ತರ ಇದೆ ಅಂತ ಮಾತಾಡ್ಬೇಕಂದ್ರೆ ಇದರಲ್ಲಿ ಒಂದು ಬ್ಲೇಡ್ ಅನ್ನು ಅಳವಡಿಸಲಾಗಿರುತ್ತೆ, ಪ್ಲಸ್ ಜೊತೆಗೆ ಒಂದು ಆ ಒಂದು ಕಾಯಿ ಹಿಡಿಯೋಕ್ಕೋಸ್ಕರ ಕೆಳಗಡೆ ಒಂದು ಅದರ ಒಂದು ಜಾಲರಿ ಅಂತೀವಿ, ಒಂದು ಜರಡಿ. ಈ ನಾವೇನು ಇಮಿಡಿಯೇಟ್ಲಿ ನಾವೇನು ಕಟ್ ಮಾಡಿದ ತಕ್ಷಣ ಆ ಕಾಯಿ ಆ ಒಂದು ಜರಡಿಯಲ್ಲಿ ಬೀಳುತ್ತೆ, ಅಂದ್ರೆ ನಿಮ್ಗೆ ಕೆಳಗಡೆ ಬೀಳೋದಿಲ್ಲ. ಇದರಿಂದ ಕಾಯಿಗೆ ಒಡತ ಬೀಳುವಂತ ಸಾಧ್ಯತೆ ಕಡಿಮೆ. ಹೌದು, ಒಡತನೂ ಕೂಡ ಬೀಳೋದಿಲ್ಲ. ಈಗ ಬಹಳಷ್ಟು ರೈತರು ಕೀಳ್ತಾರೆ, ಆಮೇಲೆ ಕೆಳಗಡೆ ಬಿದ್ದಾಗ ಅದಕ್ಕೆ ಪೆಟ್ಟಾಗುತ್ತೆ, ಆ ಪೆಟ್ಟಿಂದ ನಿಮಗೆ ಮುಂದೆ ಅದು ಮುಂದುವರೆದು ಕೊಳೆಯುತ್ತೆ. ಸೊ ಈ ಇದರ ಸಹಾಯದಿಂದ ನಾವು ಇಮಿಡಿಯೇಟ್ಲಿ ಕಟಾವು ಮಾಡೋದಲ್ಲದೆ ನಾವು ಅಲ್ಲೇ ಒಂದು ಕಾಯಿನ ನಾವು ಹಿಡಿದಿಟ್ಕೋಬಹುದು. ಇದರ ಸಹಾಯದಿಂದ ನಾವು ಒಂದು ಮಾವಿನಕಾಯಿ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಸರಿ ಸುಮಾರು ಒಂದು 15-20 kg ಮಾವಿನಕಾಯಿ ಒಂದು ಗಂಟೆಗೆ ಕೀಳಬಹುದು. ಅದೇ ರೀತಿ ಸಪೋಟಕಾಯಿ ಬಗ್ಗೆ ಅಂದ್ರೆ ಅರೌಂಡ್ 750 ಅಂತೀವಿ, 750 ಸಪೋಟಕಾಯಿ ನಾವು ಕೀಳಬಹುದು. ಇನ್ನೊಂದು ನಮ್ಮಲ್ಲಿ ಮುಖ್ಯವಾದ ಸಮಸ್ಯೆ ಅಂದ್ರೆ ಈ ಎತ್ತರವಾದ ಮರಗಳನ್ನ ಹತ್ತುವಂತದ್ದು, ಅದರಲ್ಲಿ ತೆಂಗು ಬಹಳ ಮುಖ್ಯವಾದಂತದ್ದು. ಈ ತೆಂಗನ್ನ ಹತ್ತೋದಕ್ಕೆ ಏನಾದರೂ ಸಾಧನ ಇದೆಯೇ? ಇದು ಬಹಳ ಅತ್ಯಂತ ಉಪಯೋಗ ಆಗುವ ಸಾಧನ. ನಾನು ಹೇಳ್ತೀನಿ, ತೆಂಗಿನ ಮರ ಹತ್ತುವ ಸಾಧನ ಇದೆಯಲ್ಲ, ಇದು ಎಲ್ಲ ಒಂದು ರೈತರ ಬಾಂಧವರು ಯಾವ್ಯಾವ ರೈತರ ಬಾಂಧವರು ತೆಂಗಿನ ಮರ ಇದಾವ ಅವರು ಇದನ್ನು ಬಳಸ್ಕೊಬೇಕು ಇದಕ್ಕೆ. ಯಾಕಂದರೆ ಇದು ಬಹಳ ಸುರಕ್ಷಿತವಾದ ಸಾಧನ. ಜೊತೆಗೆ ನಾವು ಹೊರಗಡೆ ಏನು ತೆಂಗಿನಕಾಯಿ ಕೀಳಕ್ಕೆ ನಾವೇನು ಕೊಡ್ತೀವೋ ಅದು ಸಾಕಷ್ಟು ಒಂದು ಹೆಚ್ಚಿನ ಒಂದು ವೆಚ್ಚ ಕೊಡಬೇಕಾಗುತ್ತೆ, ಜೊತೆಗೆ ಸುರಕ್ಷಿತ ಕೂಡ ಅಲ್ಲ. ಸೊ ಹಾಗಾಗಿ ಈ ದಿನ ತೆಂಗಿನ ಮರ ಹತ್ತುವ ಸಾಧನ ಹೆಚ್ಚಾಗಿ ಪ್ರಚಲಿತಗೊಳ್ತಾ ಇದೆ. ಇದರ ಸಹಾಯದಿಂದ ನಾವು ಸರಿಸುಮಾರು ಒಂದಿನಕ್ಕೆ ಒಂದು ಎಕರೆ ಪ್ರದೇಶ ಅಂದರೆ ಸರಿಸುಮಾರು ಒಂದು 40 ಗಿಡಗಳ ಕಾಯಿ ಕೀಳಬಹುದು, 40 ತೆಂಗಿನ ಮರದ ಹತ್ತಬಹುದು. ಮತ್ತು ಜೊತೆ ಅದರ ತೆಂಗಿನ ಮರ ಹತ್ತರ ಜೊತೆಗೆ ಅಲ್ಲಿ ನಮ್ಮ ಕಾಯನ್ನು ಕೀಳಬಹುದು. ಈ ಒಂದು ತೆಂಗಿನ ಮರ ಅಥವಾ ಸಾಧನೆಗೆ ಹೆಚ್ಚಿನ ಒತ್ತು ಕೊಟ್ಟು ಈ ದಿನ ಕೃಷಿ ತೋಟಗಾರಿಕೆ ಮತ್ತು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತೀವಿ ಅಂದರೆ ತೆಂಗು ಮಂಡಳಿ, ಇವರು ಇದರ ಒಂದು ಬಳಕೆ ಮತ್ತು ಉಪಯೋಗದ ಬಗ್ಗೆ ಸಾಕಷ್ಟು ತರಬೇತಿ ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ತರಬೇತಿ ಕೊಟ್ಟ ಮೇಲೆ ಇದನ್ನ ಅವರು ಮಾರಾಟ ಮಾಡ್ತಾರೆ. ಹೌದು ಹೌದು ಹೌದು, ಇದು ಮುಖ್ಯವಾಗಿ ಯಾರೇ ಖರೀದಿ ಮಾಡಿದ್ರು ಮುಖ್ಯವಾಗಿ ತರಬೇತಿ ತಗೊಳ್ಳೇಬೇಕು. ತರಬೇತಿ ತಗೊಂಡು ಆಮೇಲೆ ಉಪಯೋಗ ಮಾಡ್ಕೋಬೇಕು. ರೈತ ಬಾಂಧವರೇ, ತಮಗೆ ಈ ಸುಧಾರಿತ